ಕನಸಿನ ಸೌಲಭ್ಯ. ಸಿಇಟಿ, ಜೆಡಬ್ಲ್ಯೂಇ, ನೀಟ್ ಹಾಗೂ ಬಿಎಸ್ಸಿ ಎಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ. ಸಂಪರ್ಕಿಸಿ 0836 774 5529. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0834 297 033, ಹೃದಯ ರೋಗ ಆಸ್ಪತ್ರೆ 0834 297 133. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 0233 221 601 ಓ ಲಾಗ್ ಆನ್ ಟು www.cancermiraj.com. ಈಗ ಕೇಳಿ ರೈತರ ಆದಾಯ ದ್ವಿಗುಣಗೊಳಿಸುವಿಕೆ. ಈ ಕುರಿತು ಡಾಕ್ಟರ್ ಪಿಎಸ್ ಹೋಗಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರುಣ್ ನಾಯಕ್. ಕೇಳುಗರೆ, ಇವತ್ತು ನಮ್ಮ ಜೊತೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾಗಿರುವ ಡಾಕ್ಟರ್ ಪಿಎಸ್ ಹೂಗಾರ್ ಅವರು ಇದ್ದಾರೆ. ಅವರಿವತ್ತು 2022 ರೈತರ ಆದಾಯವನ್ನು ದ್ವಿಗುಣಗೊಳಿಸೋದು ಅಥವಾ ಇಮ್ಮಡಿಗೊಳಿಸುವ ಯೋಜನೆ ಬಗ್ಗೆ ಕೆಲವು ವಿಶಿಷ್ಟ ಮಾಹಿತಿಯನ್ನು ತಮಗೆ ನೀಡಲಿದ್ದಾರೆ. ಡಾಕ್ಟರ್ ಹೂಗಾರ್ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನಿದು ರೈತರ ಆದಾಯವನ್ನು 2022 ದ್ವಿಗುಣ ಮಾಡಬೇಕು ಅನ್ನೋ ಯೋಜನೆ ಏನಿದೆಯಲ್ಲ, ಏನಿದು? ಇದು ಒಂದು ಕೇಂದ್ರ ಸರ್ಕಾರದ ವಿಶಿಷ್ಟ ಕಾರ್ಯಕ್ರಮ, ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂತ ನಾವು ಹೇಳ್ತೀವಿ. 1994 ಮತ್ತು 2005 ಮಧ್ಯೆ ನಾವು ಕೆಲವೊಂದು ಘಟನಾವಳಿಗಳನ್ನು ನೋಡಿದರೆ ಕೃಷಿಯಲ್ಲಿ ರೈತರು ವಿಶೇಷವಾಗಿ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದರು. ಕೃಷಿ ಉತ್ಪಾದನೆ ಒಂದು ಕಡೆ ಹೆಚ್ಚಾಗ್ತಾ ಇದೆ, ನಾವು ಸ್ವಾವಲಂಬನೆಯನ್ನು ಸಾಧಿಸ್ತಾ ಇದ್ದೇವೆ, ಆದರೆ ರೈತರ ತಲಾ ಆದಾಯ ಕಡಿಮೆಯಾಗಿ ಕೆಲವೊಂದು ರೈತರು ಅತ್ಯಂತ ನಿಕೃಷ್ಟವಾದಂಥ ಒಂದು ಚಟುವಟಿಕೆ ಅಂದರೆ ಆತ್ಮಹತ್ಯೆ ಅಂತ ಒಂದು ಚಟುವಟಿಕೆ ಕೂಡ ಮುಂದಾದರು. ಇದನ್ನು ಅಭ್ಯಾಸ ಮಾಡಿದಂಥ ಕೇಂದ್ರ ಸರ್ಕಾರ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ 2017-18 ರೈತರ ಆದಾಯವನ್ನು ಇಮ್ಮಡಿಗೊಳಿಸಬೇಕು ಅನ್ನೋ ಒಂದು ತಂತ್ರಗಾರಿಕೆನ ಒಂದು ಸ್ಟ್ರಾಟಜಿ ಮಾಡಿ ಈ ಕಾರ್ಯಕ್ರಮವನ್ನು ನೀಡಲು ಮುಂದಾದರು. ಇದು 6 ವರ್ಷಗಳಲ್ಲಿ ಆಗಬೇಕಾದಂಥ ಕಾರ್ಯಕ್ರಮ ಆದರೂ ಕೂಡ ಅತ್ಯಂತ ಕಠಿಣವಾದ ಸವಾಲು. ನಮಗೆಲ್ಲ ಗೊತ್ತಿರೋ ಹಾಗೆ ಈ ದೇಶ ರೈತರಿಂದ ಕೂಡಿದಂಥ ದೇಶ. ಇವತ್ತಿಗೂ ಕೂಡ ಶೇಕಡಾ 65% ರೈತರು ಕೃಷಿಯನ್ನೇ ಅವಲಂಬನೆ ಮಾಡಿದ್ರಿಂದ ಕೃಷಿಯಲ್ಲಿ ಆದಾಯವನ್ನು ಹೇಗೆ ಹೆಚ್ಚು ಮಾಡಬೇಕು ಅನ್ನೋ ತಂತ್ರಗಾರಿಕೆಯನ್ನು ರೂಪಿಸುವುದೇ ಸವಾಲು. ಅಂತಹ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಇವತ್ತು ಚಾಲನೆ ನೀಡಿದೆ. ಇವಾಗ 2018 ಈ ಯೋಜನೆ ಜಾರಿಯಲ್ಲಿದೆ. ಸುಮಾರು 6 ವರ್ಷಗಳಲ್ಲಿ ಇದನ್ನು ಸಾಧಿಸಬೇಕು ಅಂತ ತಾವು ಹೇಳಿದ್ರಿ. ಸುಮಾರು 2018 ಶುರು ಆಗಿದೆ ಮತ್ತು ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಿಕ್ಕೆ ಯಾವ್ಯಾವ ತಂತ್ರಗಳನ್ನು ರೂಪಿಸಲಾಗಿದೆ ಅಂತೀರಿ? ವಿಶೇಷವಾಗಿ ಈ ರೈತರ ಆದಾಯವನ್ನು 2 ಪಟ್ಟು ಹೆಚ್ಚು ಮಾಡೋದು ಒಂದು, ನಾನು ಈಗಾಗಲೇ ಹೇಳಿದಂಗೆ, ಇದೊಂದು ಕಠಿಣ ಸವಾಲು. ಇದರಲ್ಲಿ ಕೇವಲ ಕೇಂದ್ರ ಸರ್ಕಾರ ಅಲ್ಲದೇನೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಕೈ ಜೋಡಿಸಬೇಕಾಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿ ಅನ್ನೋದು ರಾಜ್ಯ ಸರ್ಕಾರದ ವಿಷಯ, ಆದರೂ ಕೂಡ ಕೇಂದ್ರ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಆರಂಭ ಮಾಡಿ ಇವುಗಳನ್ನು ವಿಶೇಷವಾಗಿ ಅಳವಡಿಸಿಕೊಳ್ಳಿಕ್ಕೆ ಆರಂಭ ಮಾಡಿದವು. ಅದರಲ್ಲಿ ಕೃಷಿಯಲ್ಲಿ ನೀರಿನ ನಿರ್ವಹಣೆ ಮತ್ತು ಸಮಗ್ರ ಕೃಷಿ ಪದ್ಧತಿಗಳು, ನಾವೇನು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ಸ್ ಅಂತೀವಿ ಅದನ್ನು, ಮತ್ತು ಮಾರ್ಕೆಟ್ ಲೆಡ್ ಎಕ್ಸ್ಟೆನ್ಷನ್, ಮಾರುಕಟ್ಟೆಗೆ ಆದ್ಯತೆ ಕೊಟ್ಟು ರೈತರು ಬೆಳೆದಂಥ ಬೆಳೆಗಳಿಗೆ ಹೆಚ್ಚಿನ ತಲಾವಾರು ಆದಾಯವನ್ನು ಒದಗಿಸುವಂಥ ಒಂದು ಮತ್ತೊಂದು. ಇನ್ನೊಂದು ತಂತ್ರಜ್ಞಾನ ಆಧಾರಿತ ಕೃಷಿ ನೀತಿ ಅಂತಂದರೆ ಸರ್ ಟೆಕ್ನಾಲಜಿ ಬೇಸ್ಡ್ ಅಗ್ರಿಕಲ್ಚರಲ್ ಪಾಲಿಸಿ, ಅದನ್ನು ಕೂಡ ಅಂದರೆ ಹೊಸ ಹೊಸ ಕೃಷಿ ತಂತ್ರಜ್ಞಾನಗಳಿಗೆ ನೂತನ ತಳಿಗಳು, ಆಮೇಲೆ ಅವುಗಳನ್ನು ಬೆಳೆಯುವಂಥ ಪದ್ಧತಿ, ನೀರಾವರಿ ವ್ಯವಸ್ಥೆ, ನಿಖರ ಕೃಷಿ, ಈ ರೀತಿಯಾದಂಥ ತಂತ್ರಜ್ಞಾನಗಳು ಕೂಡ ಇತ್ತೀಚೆಗೆ ಹೆಚ್ಚು ಒತ್ತು ನೀಡಲಾಯಿತು. ಮತ್ತು ಇದಲ್ಲದೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾವಾರು ಸಮಗ್ರ ಕೃಷಿ ಬೆಳವಣಿಗೆಯ ಮಾದರಿಗಳನ್ನು ಕೂಡ ಆಯಾ ರಾಜ್ಯಗಳಲ್ಲಿರುವಂತಹ ಕೃಷಿ ವಿಶ್ವವಿದ್ಯಾಲಯಗಳು ವಹಿಸಿಕೊಂಡು ತಮ್ಮ ಜಿಲ್ಲೆಗಳಿಗೆ ತಮ್ಮ ರಾಜ್ಯಗಳಿಗೆ ಅನುಕೂಲವಾಗುವಂಥ ಮತ್ತು ಬೆಳೆ ಉತ್ಪಾದನೆ ಹೆಚ್ಚಿಸುವಂಥ, ಮಾರುಕಟ್ಟೆಯನ್ನು ಹೆಚ್ಚು ಮಾಡುವಂಥ ತಂತ್ರಜ್ಞಾನ ರೂಪಿಸುವ ಜವಾಬ್ದಾರಿ ಆಯಾ ಜಿಲ್ಲೆಗಳಲ್ಲಿರುವಂಥ ಕೃಷಿ ವಿಶ್ವವಿದ್ಯಾಲಯಗಳು, ವಿಸ್ತರಣಾ ಕಾರ್ಯಕರ್ತರು ಮತ್ತು ಕೃಷಿ ಇಲಾಖೆಯು ಇವರೆಲ್ಲರೂ ಕೂಡಿ ಮಾಡಬೇಕಾದಂಥ ಒಂದು ಅಗತ್ಯತೆ ಇದೆ. ಇನ್ನು ರೈತರ ವರಮಾನ ಹೆಚ್ಚಿಸಬೇಕು ಅಂತಂದರೆ ಮೂಲಭೂತವಾಗಿ ಯಾವ್ಯಾವ ರೀತಿ ಅವರು ಅದನ್ನು ಹೆಚ್ಚಿಸ್ಕೋಬಹುದು, ಯಾವ ರೀತಿ ಅದರಲ್ಲಿ ಪ್ರಯತ್ನ ಮಾಡಬಹುದು ಅಂತೀರಿ? ಈಗ ನಾವು ಈ ವಿಷಯವನ್ನು ತುಂಬ ಗಮನಿಸಬೇಕು ಅಂತಂದರೆ, ರೈತರ ವರಮಾನ ಹೆಚ್ಚಿಸ್ಬೇಕಂದ್ರೆ ಅವರ ಒಟ್ಟು ಉತ್ಪಾದನೆಯಲ್ಲಿ ಹೆಚ್ಚಳ ಆಗಬೇಕು. ಅವರ ವರಮಾನ ಕಡಿಮೆ ಅಂತಲ್ಲ, ಒಟ್ಟು ಉತ್ಪಾದನೆ ಟೋಟಲ್ ಪ್ರೊಡಕ್ಷನಲ್ಲಿ ಅಥವಾ ಪ್ರೊಡಕ್ಟಿವಿಟಿಲಿ ಹೆಚ್ಚಾಗಬೇಕು. ಅಂದರೆ ನಾವೇನು ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳ್ತೀವಿ, ಉತ್ಪಾದನಾ ವೆಚ್ಚ ಕಡಿಮೆ ಆಗಬೇಕು ಒಂದು ಕಡೆ, ಇನ್ನೊಂದು ಕಡೆ ಅವರು ಬೆಳೆದಂಥ ಬೆಳೆಗಳಿಗೆ ಮೌಲ್ಯ ಸಿಗಬೇಕು, ಅಂದರೆ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತಾರೆ ಈಗ, ಅದನ್ನು ಕೂಡ ಮಾಡಬೇಕು. ಅದಲ್ಲದೆ ವೈವಿಧ್ಯತೆಯನ್ನು ಅಳವಡಿಸ್ಕೋಬೇಕು. ನಮಗೆಲ್ಲ ಗೊತ್ತಿರೋಂಗೆ, ಹತ್ತಿ ಹಾಕಿದರೆ ಬರೀ ಹತ್ತಿ ಹಾಕ್ತಾರೆ, ಗೊಂಜಾಳ ಹಾಕಿದರೆ ಬರೀ ಗೊಂಜಾಳ ಹಾಕ್ತಾರೆ, ಭತ್ತ ಹಾಕಿದರೆ ಬರೀ ಭತ್ತ ಹಾಕ್ತಾರೆ. ಒಂದು ಸತಿ ಅದಕ್ಕೆ ನಷ್ಟ ಆಯಿತು ಅಂದರೆ ಟೋಟಲಿ ನಷ್ಟ ಆಗಿಬಿಡ್ತದೆ ರೈತರಿಗೆ. ಅದು ಕೀಟ ಇರ್ಬೋದು, ರೋಗ ಇರ್ಬೋದು, ಅಥವಾ ವಿಪರೀತ ಹವಾಮಾನ ಪರಿಸ್ಥಿತಿ ಇರ್ಬೋದು, ಪ್ರವಾಹ ಇರ್ಬೋದು, ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಕೃಷಿಯ ಮೂಲ ಆದಾಯ ಕಡಿಮೆ ಆಗ್ತದೆ. ಇದರ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಏನಂದರೆ, ಕೃಷಿಯ ಜೊತೆಗೆ ಉಪಕಸಬುಗಳಾದಂಥ ಹೈನುಗಾರಿಕೆ ಮಾಡೋದು, ಅಂದರೆ ಡೈರಿ ಮಾಡೋದು, ಆಮೇಲೆ ಜೇನು ಕೃಷಿ ಮಾಡೋದು, ಕುಕ್ಕುಟ್ ಪಾಲನೆ ಅಂದರೆ ಹಿತ್ತಲು ಕೋಳಿ ಇರ್ಬೋದು, ಕೋಳಿ ಸಾಕಣೆ, ಮತ್ತು ನಾಲ್ಕಾರು ಆಡು ಸಾಕೋದು, ಒಂದೆರಡು ಕುರಿಗಳನ್ನು ಇಟ್ಕೊಳ್ಳೋದು, ಎಲ್ಲೆಲ್ಲಿ ಹಂದಿ ಸಾಕ್ತಾರೋ ಅಲ್ಲಿ ಕೂಡ ಹಂದಿ ಸಾಕಣೆ ಮಾಡ್ಬೋದು. ಇದರ ಜೊತೆಗೆ ಎರೆಹುಳು ಕೃಷಿ ಅಂದರೆ ಮೀನುಗಾರಿಕೆ ಮಾಡೋದು, ಇವೆಲ್ಲವನ್ನು ಒಳಗೊಂಡಂಗೆ ತಲಾವಾರು ಒಟ್ಟು ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು ಮತ್ತು ರೈತರ ಆದಾಯವನ್ನು ಹೆಚ್ಚು ದ್ವಿಗುಣಗೊಳಿಸಬೇಕು ಅಥವಾ ಇಮ್ಮಡಿಗೊಳಿಸಬೇಕು ಅನ್ನೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅಂದರೆ ಒಂದೇ ಬೆಳೆ ಮೇಲೆ ನಾವು ನಿರ್ಭರ ಆಗಿರೋದಕ್ಕಿಂತ ಮೂಲ ಕೃಷಿಯ ಜೊತೆಗೆ ಈ ಉಪಕೃಷಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ರೆ ರೈತನಿಗೆ ಆದಾಯ ಸಿಗ್ತಾ ಇರುತ್ತೆ ಮತ್ತು ಆತನಿಗೆ ಆರ್ಥಿಕ ಭದ್ರತೆ ಸಿಗ್ತದೆ ಅಂತ ರೀತಾವು. ಈಗ ನಾವು ಕೃಷಿಯ ಜೊತೆಗೆ ಬೇರೆ ಬೇರೆ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಅಲ್ಲಿ ಒಂದು ಸುಸ್ಥಿರತೆ ಬರ್ತತಿ, ಮತ್ತು ಜೀವನೋಪಾಯ ಮೌಲ್ಯಗಳು ಅಂತ ಹೇಳ್ತೀವಿ ನಾವು, ನಾವು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ನ ಮಾಡಿಕೊಂಡು ಜೀವನೋಪಾಯಕ್ಕೆ ದಾರಿ ಕಂಡ್ಕೋಬೋದು. ಆದ್ದರಿಂದ ಒಬ್ಬ ರೈತನಿಗೆ ಇಂಥ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಾಗ ಪ್ರತಿ ವಾರ ಇರ್ಬೋದು, ಪ್ರತಿ ತಿಂಗಳ ಇರ್ಬೋದು, ಪ್ರತಿ ಆರು ತಿಂಗಳಿಗಿರ್ಬೋದು, ನಿರಂತರವಾದ ಆದಾಯ ಆ ರೈತರಿಗೆ ಬರ್ತಾ ಇದೆ. ಈಗಿನ ಸದ್ಯದ ಪರಿಸ್ಥಿತಿ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೃಷಿ ವ್ಯವಸ್ಥೆ ಉತ್ಪಾದನೆ ಕೇಂದ್ರೀಕೃತ ವ್ಯವಸ್ಥೆ ಇದೆ, ಅಂದರೆ ಪ್ರೊಡಕ್ಷನ್ ಓರಿಯೆಂಟೆಡ್ ಇದ್ದೀವಿ. ಕೇಂದ್ರ ಸರ್ಕಾರದ ಆಶಯ ಏನಂದರೆ ಪ್ರೊಡಕ್ಷನ್ ಓರಿಯೆಂಟೆಡ್ ಅಗ್ರಿಕಲ್ಚರ್ನಿಂದ ಮೌಲ್ಯಾಧಾರಿತ ಕೃಷಿಗೆ, ಅಂದರೆ ವ್ಯಾಲ್ಯೂ ಬೇಸ್ಡ್ ಅಗ್ರಿಕಲ್ಚರ್ಗೆ, ಟೆಕ್ನಾಲಜಿ ಬೇಸ್ಡ್ ಅಗ್ರಿಕಲ್ಚರ್ ಅಂದರೆ ಕಾರ್ ಇದೇ ಹರಿ ನೀರು ಹಾಯೋದನ್ನು ಬಿಟ್ಟು ನಾವು ಸ್ಪ್ರಿಂಕ್ಲರ್ ಹಾಕ್ಕೊಂಡ್ರೆ ಅಥವಾ ಡ್ರಿಪ್ ಹಾಕ್ಕೊಂಡ್ರೆ ಅಷ್ಟೇ ಪ್ರಮಾಣದ ನೀರಿನಲ್ಲಿ ಮೂರು ಪಟ್ಟು, ಎರಡೂವರಿಂದ ಮೂರು ಪಟ್ಟು ಹೆಚ್ಚಿನ ಬೆಳೆಯನ್ನು ಬೆಳೆಯಲು ನಮಗೆ ಸಾಧ್ಯ ಆಗ್ತದೆ. ಈಗ ನಮ್ಮಲ್ಲಿರುವಂಥ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಾವಯವ ವಸ್ತುಗಳನ್ನು ಮತ್ತು ಜೈವಿಕ ವಸ್ತುಗಳನ್ನು, ನಾವೇನು ಬಯೋಲಾಜಿಕಲ್ ಪೆಸ್ಟಿಸೈಡ್ಸ್ ಅಂತೀವಿ, ಫರ್ಟಿಲೈಸರ್ಸ್ ಅಂತೀವಿ, ಇವುಗಳನ್ನು ಬಳಸಿಕೊಂಡು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಕೃಷಿ ಇಲಾಖೆ ಅಥವಾ ಅದರ ಉತ್ಪಾದಕ ಇಲಾಖೆಗಳು ಕೂಡ ಡೆವಲಪ್ ಮಾಡಿದಂಥ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್, IFS ಅಂತ ಹೇಳ್ತೀವಿ, IPM ಅಂತ ಹೇಳ್ತೀವಿ, IDM ಅಂತ ಹೇಳ್ತೀವಿ, ಇವುಗಳನ್ನು ಕೂಡ ನಮ್ಮ ರೈತರು ಅಳವಡಿಸ್ಕೊಂಡ್ರೆ ಒಂದೆಡೆ ರೈತನ ಖರ್ಚು ಕಡಿಮೆ ಆಗ್ತದೆ, ಇನ್ನೊಂದೆಡೆ ರೈತರ ಉತ್ಪಾದನೆ ಹೆಚ್ಚಾಗ್ತದೆ. ಈ ಒಂದು ಇಮ್ಮಡಿಗೊಳಿಸುವ ಕಾರ್ಯಕ್ರಮದ ಮೂಲ ಉದ್ದೇಶವೇ ವ್ಯವಸಾಯದಲ್ಲಿ ಮಾಡಬೇಕಾದ ಖರ್ಚನ್ನು ಕಡಿಮೆ ಮಾಡಬೇಕು, ಜೊತೆಗೆ ಮೌಲ್ಯಾಧಾರಿತ ಉತ್ಪಾದನೆಯನ್ನು ರೈತರಿಗೆ ಒದಗಿಸಬೇಕು. ಒಂದು ಸಣ್ಣ ಒಂದು ಉದಾಹರಣೆ ಕೊಡೋದಾದರೆ, ಒಂದು ಚೀಲ ಗೋಧಿ ಇದೆ, ಇದನ್ನು ಒಂದು ಚೀಲ ಗೋಧಿನ ಮಾರ್ಕೆಟಿಗೆ ತೊಗೊಂಡೋದ್ರೆ ಅದಕ್ಕೆ ಒಂದಿಷ್ಟು ಅಮೌಂಟ್ ಬರ್ತದೆ, 5,000-6,000. ಅದೇ ಒಂದು ಚೀಲ ಗೋಧಿನ ನೀವು ರವಾ ಮಾಡಿದರೆ ಅದಕ್ಕೆ ವ್ಯಾಲ್ಯೂ ಹೆಚ್ಚಾಗ್ತದೆ. ಅದೇ ಒಂದು ಚೀಲ ಗೋಧಿನ ನಾ ಹಿಟ್ ಮಾಡಿ ಪ್ಯಾಕ್ ಮಾಡಿ ಮಾರಿದರೆ ಅದರದ್ದು ವ್ಯಾಲ್ಯೂ ಮತ್ತೆ ಹೆಚ್ಚಾಗ್ತದೆ. ಈ ರೀತಿಯಾಗಿ ಇರುವ ಹುಟ್ಟುವಳಿಗೇ ಮೌಲ್ಯಗಳನ್ನು ಕೊಟ್ಟು ಅದೇ ರೈತರಿಗೆ ಮತ್ತು ಮಾರುಕಟ್ಟೆಗೆ ಒದಗಿಸಿದರೆ ಹೆಚ್ಚಿನ ಆದಾಯ ಪಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕೇಂದ್ರ ಸರ್ಕಾರ ಮನಗಂಡಿದೆ. ಇದೆಲ್ಲ ಅಳವಡಿಸ್ಕೊಳ್ಳಿಕ್ಕೆ ಮತ್ತು ಜಾರಿ ಮಾಡಲಿಕ್ಕೆ ಯೋಜನೆಯೇನೋ ಮಹತ್ವಾಕಾಂಕ್ಷೆಯ ಯೋಜನೆ, ಅಂದರೆ ನಮ್ಮ ರೈತ ಮಿತ್ರರ ಆದಾಯವನ್ನು ಹೆಚ್ಚು ಮಾಡಬೇಕು. ಆದರೆ ಈ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ನಮ್ಮ ರೈತರಿಗೆ ಈಗ ಬೆಳೆ ಹೇಗೆ ಉತ್ಪಾದನೆ ಮಾಡಬೇಕು ಅನ್ನೋದು ಗೊತ್ತಿದೆ. 1957 ನಮ್ಮ ರೈತರು ಉತ್ತಮ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಬೇಸಾಯದಲ್ಲಿ ಉತ್ಪಾದನೆಯೂ ಹೆಚ್ಚಾಗಿದೆ. ಇವತ್ತು ತಲಾವಾರು ಪ್ರತಿ ವ್ಯಕ್ತಿಗೆ 45% ಇಳುವರಿ ಹೆಚ್ಚಾಗಿದೆ. ನಮ್ಮ ಗೋಡೌನ್ಗಳು ತುಂಬಿದೆ. ಆಹಾರದ ಕೊರತೆ ಏನಿಲ್ಲ, ಸುಭದ್ರತೆ ಇದೆ. ಆದರೆ ಇದಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಬೇಕು, ಅಂದರೆ ಮೌಲ್ಯ ಹೆಚ್ಚು ಮಾಡಬೇಕು ಅಂತಂದರೆ ನಮ್ಮ ರೈತರಿಗೆ ತರಬೇತಿ ಬೇಕು. ಈ ತರಬೇತಿಗಳನ್ನು ಕೊಡಲಿಕ್ಕೆ ಆಯಾ ರಾಜ್ಯಗಳಲ್ಲಿರುವಂಥ ಕೃಷಿ, ತೋಟಗಾರಿಕೆ ಮತ್ತು ಜಾನುವಾರು, ಕುಕ್ಕುಟ ಈ ರೀತಿಯಾದಂಥ ಏನು ವಿಶ್ವವಿದ್ಯಾಲಯಗಳಿದ್ದೇವೆ ಅಲ್ಲಿ ರೈತರಿಗೆ ತರಬೇತಿ ಕೊಡಿಸ್ಬೇಕು. ಆಮೇಲೆ ಪ್ರತಿ ಜಿಲ್ಲೆಗೆ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರಗಳು ಇದೆ. ಈಗ ದೇಶದಲ್ಲಿ 720 ಕೃಷಿ ವಿಜ್ಞಾನ ಕೇಂದ್ರಗಳಿದೆ. ನಮ್ಮ ರಾಜ್ಯದಲ್ಲಿ 32 ಕೃಷಿ ವಿಜ್ಞಾನ ಕೇಂದ್ರಗಳಿದೆ. ಈ ಜಿಲ್ಲೆಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ನಮ್ಮ ರೈತರಿಗೆ ಯಾವ ರೀತಿ ಬೆಳೆ ಬೆಳಿಬೇಕು, ಯಾವ ರೀತಿ ನೀರಾವರಿ ಕೊಡಬೇಕು, ಎಷ್ಟು ಇಳುವರಿ ಬರ್ತದೆ, ಅದನ್ನು ಯಾವ ರೀತಿ ಮೌಲ್ಯವರ್ಧನೆ ಮಾಡಬೇಕು ಅನ್ನೋದನ್ನು ತರಬೇತಿ ಕೊಡ್ತಾರೆ. ಈಗ ಬರೀ ಹೂವು ಬೆಳೆದ್ರಾಗೋದಿಲ್ಲ, ಆ ಹೂವನ್ನು ಎಷ್ಟು ಕಟಾವು ಮಾಡಬೇಕು, ಯಾವ ರೀತಿ ಪ್ಯಾಕ್ ಮಾಡಬೇಕು, ಯಾವ ರೀತಿ ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ರಫ್ತಿಗೆ ಅವಕಾಶ ಇದೆ ಅನ್ನೋದು ತುಂಬ ಮುಖ್ಯ ಆಗ್ತದೆ. ಸೊ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಈಗ ಅದು ಕಾಕಡ ಮಲ್ಲಿಗೆ ಇರ್ಬೋದು, ಉಡುಪಿ ಮಲ್ಲಿಗೆ ಇರ್ಬೋದು, ಆ ಮಲ್ಲಿಗೆನ ಹೊಲದಲ್ಲಿ ಹಾರ್ವೆಸ್ಟ್ ಮಾಡಿ ಅಂದರೆ ಕೊಯ್ಲು ಮಾಡಿ ಮಾರಾಟ ಮಾಡಿದಾಗ ಇಳುವರಿ ಕಡಿಮೆ ಆಗ್ತದೆ ಅಥವಾ ಅದರ ಬೆಲೆ ಕಡಿಮೆ ಇರ್ತದೆ. ಅದನ್ನೇ ಒಂದು ಮಾಲೆ ಕಟ್ಟಿ ಮಾರಿದಾಗ ಅದರ ಬೆಲೆ 2-3 ಪಟ್ಟು ಹೆಚ್ಚಾಗ್ತದೆ. ಈಗ ನಮಗೆ ಇನ್ನೊಂದು ಉದಾಹರಣೆ ಕೊಡೋದಾದರೆ, ನಮ್ಮ ರೈತರು ನುಗ್ಗೆ ಬೆಳೀತಾರೆ. ನುಗ್ಗೆನ ಎಲ್ಲ ಬಂದಂಥ ನುಗ್ಗೆಗಳ ನೇರವಾಗಿ ಮಾರುಕಟ್ಟೆಗೆ ಕಳಿಸಿಬಿಟ್ರೆ ಅದನ್ನು ದಲ್ಲಾಳಿಗಳು ಒಂದು ರೇಟಿಗೆ ಖರೀದಿ ಮಾಡಿ ಮಾರಕ್ಕೆ ಶುರು ಮಾಡ್ತಾರೆ. ಅವುಗಳನ್ನು ನಾವು ಗ್ರೇಡಿಂಗ್ ಅಂತ ಹೇಳ್ತೀವಿ, ಅಂದರೆ ಗುಣಮಟ್ಟ ದೊಡ್ಡದು ಬೇರೆ, ಮೀಡಿಯಂ ಬೇರೆ, ಮತ್ತಷ್ಟು ದೊಡ್ಡದು ಬೇರೆ. ಆ ರೀತಿಯವನ್ನು ಚಿಕ್ಕದು, ಮೀಡಿಯಂ, ದೊಡ್ಡದು ಇವನ್ನ ಬೇರೆ ಬೇರೆ ಮಾಡಿ ಅವನ್ನು ಶ್ರೇಣೀಕರಿಸಿ, ಗುಣಮಟ್ಟವಾರು ಶ್ರೇಣೀಕರಿಸಿದಾಗ ಬೆಲೆ ಇಮ್ಮಡಿ ಆಗ್ತದಲ್ಲದೆ ಪ್ರತಿ ರೈತನಿಗೆ ಅದೇ ಬೆಳೆ ಉತ್ಪಾದನೆಯಲ್ಲಿ ಹೆಚ್ಚುವರಿ ಒಂದು ಆದಾಯ ಕೂಡ ಸಿಗ್ತದೆ. ಕೃಷಿಯಲ್ಲಿ ಸಂಸ್ಕರಣೆ ಬಲ ಹೆಚ್ಚಾಗ್ತಾ ಇದೆ. ನಾವಿದನ್ನು ಅಗ್ರಿಕಲ್ಚರಲ್ ಪ್ರಾಸೆಸಿಂಗ್ ಅಂತೇವೆ, ಪ್ರಾಸೆಸಿಂಗ್ ಆಫ್ ಫುಡ್ ಪ್ರಾಡಕ್ಟ್ಸ್ ಅಂತೇವೆ. ಈಗ ಬರೀ ಮಾವಿನಹಣ್ಣಿದೆ, ಈ ಮಾವಿನಹಣ್ಣಿನ ಜ್ಯೂಸ್ ಮಾಡೋದು ಹೇಗೆ, ಜಾಮ್ ಮಾಡೋದು ಹೇಗೆ. ಈಗ ಕೆಲವು ರೈತರು ಈಗ ಪೇರಲ ಬೆಳೀತಾರೆ, ಅದರಿಂದ ಜಾಮ್ ಜೆಲ್ಲಿ ಮಾಡೋದು ಹೇಗೆ ಅಥವಾ ಯಾವುದೇ ರೀತಿಯಿಂದ ಜ್ಯೂಸ್ ಮಾಡೋದು ಹೇಗೆ. ಈ ರೀತಿಯಾದಂಥ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಅಂದರೆ ಮೌಲ್ಯಾಧಾರಿತ ವಸ್ತುಗಳನ್ನು ಹೆಚ್ಚು ಹೆಚ್ಚು ಮಾಡಿದರೆ ಖಂಡಿತವಾಗಿಯೂ ರೈತರ ಆದಾಯ ಹೆಚ್ಚಾಗ್ತದೆ. ಕೃಷಿ ಆದಾಯ ಅಥವಾ ರೈತರ ಆದಾಯ ದ್ವಿಗುಣಗೊಳಿಸಲಿಕ್ಕೆ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ. ಹೌದು, ಈ ಯೋಜನೆಯ ಮುಖ್ಯ ಉದ್ದೇಶ ಏನಂತೀರಿ ಮೂಲಭೂತವಾಗಿ? ಮೊದಲೇದು ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ, ಈಗ ಸದ್ಯಕ್ಕಿರುವಂಥ ಉತ್ಪಾದನೆ ಕೇಂದ್ರೀಕೃತ ಕೃಷಿ ವ್ಯವಸ್ಥೆಯನ್ನು ಮೌಲ್ಯ ಕೇಂದ್ರೀಕೃತ ಕೃಷಿ ವ್ಯವಸ್ಥೆಯನ್ನಾಗಿ ಮಾಡೋದು. ಒಂದು ಇರುವ ಕೃಷಿ ಉತ್ಪಾದನೆಗೆ ಹೆಚ್ಚು ಮೌಲ್ಯ ಬರುವಂತೆ ಹೆಚ್ಚು ಹೆಚ್ಚು ರೈತರು ರಫ್ತು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಸರ್ಕಾರದ ಉದ್ದೇಶ. ಈಗ ಕೇವಲ ಏಕದಳ ಧಾನ್ಯಗಳನ್ನು ಬೆಳೆಯದೆ ಅಥವಾ ಬೇಳೆಕಾಳುಗಳನ್ನು ಬೆಳೆಯದೆ ಹಣ್ಣು ಹೂವು ಕೃಷಿ, ಮೀನು, ಆಮೇಲೆ ತೋಟಗಾರಿಕೆ, ತರಕಾರಿ ಬೆಳೆಗಳು, ಈ ಥರದ್ದು ಬೇರೆ ಬೇರೆ ಬೆಳೆಗಳನ್ನು ಅಳವಡಿಸ್ಕೊಂಡ್ರೆ ಇರುವ ಕೃಷಿ ವ್ಯವಸ್ಥೆಯಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ಸಾಧಿಸಲಿಕ್ಕೆ ಮತ್ತು ಹೆಚ್ಚು ಆದಾಯವನ್ನು ತರೋದಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಈಗ ನಾನು ಈಗಾಗಲೇ ಹೇಳ್ದಂಗೆ 40% ಉತ್ಪಾದನೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿದೆ. ನಮ್ಗೆ ಗೊತ್ತಿದೆ, ಕಳೆದ 2-3 ವರ್ಷದಿಂದ ಪ್ರವಾಹದ ಪರಿಸ್ಥಿತಿ ಇದೆ, ಏತನ್ಮಧ್ಯೆ ಕೂಡ ನಮ್ಮ ಇಳುವರಿಯನ್ನು ಕಡಿಮೆ ಆಗಿಲ್ಲ. ಆದರೆ ಇದಕ್ಕೆ ವ್ಯಾಲ್ಯೂ ತುಂಬಬೇಕು ಅಂದರೆ ಮೌಲ್ಯವರ್ಧನೆ ಮಾಡಬೇಕು, ಆಮೇಲೆ ಕೃಷಿ ಉತ್ಪನ್ನ ಸಂಸ್ಕರಣೆಯಲ್ಲಿ ಉದ್ಯೋಗಾವಕಾಶಗಳನ್ನು ನಮ್ಮ ಯುವಕರಿಗೆ, ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು, ಗೋಡೌನ್ಗಳು ಹೆಚ್ಚಾಗಬೇಕು, ಗ್ಲಟ್ ಆಗಬಾರ್ದು ಅಂದರೆ ಮಾರುಕಟ್ಟೆಯಲ್ಲಿ ಹೆಚ್ಚಾಗಬಾರ್ದು ಅನ್ನೋದೇ ಸರ್ಕಾರದ ಒಂದು ಉದ್ದೇಶ. ಆ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಈಗ ಅಳವಡಿಸ್ತಾ ಇದೆ. ಇನ್ನು ಸರಿ, ಯೋಜನೆಯಂತೂ ಜಾರಿಗೆ ಬಂದಿದೆ, 2018 ಜಾರಿಯಲ್ಲಿದೆ, 2022 ಡೆಡ್ಲೈನ್ ಇದೆ. ಇದನ್ನು ಸಾಧಿಸಲಿಕ್ಕೆ ಯಾವ್ಯಾವ ಸ್ಟ್ರಾಟಜಿಗಳನ್ನು ಅಳವಡಿಸ್ಕೊಳ್ತಾ ಇದೆ? ಇದರಲ್ಲಿ ಈಗ ನಾವು ಗಮನಿಸಬೇಕಾದಂದು ಈ ರೈತರ ಆದಾಯವನ್ನು ಇಮ್ಮಡಿಗೊಳಿಸುವಲ್ಲಿ ನಾನೀಗಾಗಲೇ ತಿಳಿಸಿದಂಗೆ ಕೃಷಿ ತಂತ್ರಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಹೆಚ್ಚು ಇಳುವರಿ ಕೊಡುವಂಥ ತಳಿಗಳನ್ನು ಬಳಸಬೇಕು. ಎಲ್ಲಿ ಸಿಗ್ತಾವೆ ಹೆಚ್ಚು ಇಳುವರಿ ಕೊಡುವ ತಳಿಗಳು ಅನ್ನೋದೊಂದು ಪ್ರಶ್ನೆ ಬರ್ತದೆ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ, ಪ್ರತಿ ಹೋಬಳಿ ಮಟ್ಟದಲ್ಲಿ ಈಗ ರೈತ ಸಂಪರ್ಕ ಕೇಂದ್ರಗಳಿದೆ, ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ವಿಶ್ವವಿದ್ಯಾಲಯಗಳಿದ್ದಾವೆ. ಇವೆಲ್ಲವೂ ಇದ್ದಾಗ ಕೂಡ ಅವುಗಳನ್ನು ಬಳಸಿಕೊಂಡು ನಾವು ಬೆಳೆ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು. ಆಮೇಲೆ ರೈತರು ಬೆಳೆದಂಥ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗುವಂತೆ ಮಾಡೋದು, ಅಂದರೆ MSP ತಾವೆಲ್ಲ ಗಮನಿಸಿರಬೇಕು, ರೈತರು ಗಮನಿಸಿರಬೇಕು. ಕಬ್ಬಿನಂಥ ಬೆಳೆಯಲ್ಲಿ FRP ಅಂತ ಕೊಡ್ತಾರೆ, ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕರಿತೀವಿ ನಾವು. ಅಲ್ಲಿಯೂ ಕೂಡ ಹೆಚ್ಚುವರಿಯನ್ನು ಮಾಡಲಾಗಿದೆ. ಅಂದರೆ ರೈತರು ಬೆಳೆದ ತಮ್ಮ ಬೆಳೆಗಳನ್ನು ಹತಾಶೆಯಿಂದ ಮಾರದೇನೆ ಉತ್ತಮ ಬೆಲೆ ಸಿಗುವಲ್ಲಿ ತಮಗಿಷ್ಟ ಬಂದ ಪ್ರದೇಶದಲ್ಲೇ ಮಾರುವಂಥ ಒಂದು ಏಕ ಗವಾಕ್ಷಿ ಯೋಜನೆಯನ್ನು ಇವತ್ತು ಸರ್ಕಾರ ಜಾರಿಗೆ ತಂದಿದೆ. ಇನ್ನೊಂದು ಎಕರೆವಾರು ಉತ್ಪಾದನೆಗೆ ಪ್ರೊಡಕ್ಷನ್ ಕಾಸ್ಟ್ ಅಂತ ಏನೈತೆ, ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಬೇಕಾಗಿದೆ. ಅಂದರೆ ಪ್ರತಿ ಎಕರೆಯಲ್ಲಿ ಹೆಚ್ಚು ಹೆಚ್ಚು ಬೆಳೆಗಳನ್ನು ಹಾಕ್ಕೊಂಡು ನಾವು ಮೋನೋಕ್ರಾಪಿಂಗನ್ನು ತಪ್ಪಿಸಿ ಒಂದೇ ಬೆಳೆಯನ್ನು ಬೆಳೆಯೋದನ್ನು ತಪ್ಪಿಸಿ ಬೇರೆ ಬೇರೆ ಬೆಳೆಗಳನ್ನು ಅಳವಡಿಸ್ಕೊಂಡಲ್ಲಿ ಹೆಚ್ಚು ಆದಾಯ ಬರ್ತದೆ. ತಾವು ಗಮನಿಸಿರಬೇಕು, ಕೆಲವು ವಿಶಿಷ್ಟ ರೈತರು ಅಂದರೆ ತುಂಬ ಆಸಕ್ತಿದಾಯಕವಾಗಿರುವಂಥ ರೈತರು ಈ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತ ಹೇಳ್ತೇನೆ, ನಿಖರ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಅಂದರೆ ಅಲ್ಲಿ ಹಣ್ಣು ಬೆಳೀತಾರೆ, ಬಣ್ಣ ಬಣ್ಣದ ತರಕಾರಿ ಬೆಳೀತಾರೆ, ಅವರುಗಳನ್ನು ಪ್ಯಾಕ್ ಮಾಡ್ತಾರೆ ಮತ್ತು ಮಾರುಕಟ್ಟೆಗಳಲ್ಲಿ ವಿಶೇಷವಾಗಿ ನಗರದ ಮಾರುಕಟ್ಟೆಗಳಲ್ಲಿ ಕೂಡ ಸಾಯಂಕಾಲ ಅಂಥ ಇವತ್ತು ಮಾರುಕಟ್ಟೆ ಸಿಗ್ತದೆ. ಇದರಲ್ಲಿ ನಿಖರ ಕೃಷಿ ಅಂತ ನಾವೇನು ಹೇಳ್ತೀವಿ, ಪ್ರಿಸಿಷನ್ ಅಗ್ರಿಕಲ್ಚರ್ಗೆ ಇವತ್ತಿಗೂ ಅವಕಾಶ ಇದೆ. ಕಡಿಮೆ ನೀರು, ಕಡಿಮೆ ಸ್ಥಳ, ಹೆಚ್ಚು ಗುಣಮಟ್ಟದ ಇಳುವರಿ, ಅಧಿಕ ಬೆಲೆ, ಇಂಥ ಒಂದು ಸಾಧ್ಯತೆಗಳನ್ನು ನಾವು ಇವತ್ತು ನಮ್ಮ ರೈತರ ಮುಂದೆ ಇಡ್ಬೋದು. ಇನ್ನು ಇದು ಹಣ್ಣು ಹೂವು ತರಕಾರಿ ಆಯಿತು, ಮತ್ತು ಕೃಷಿಗೆ ಬಂದರೆ ಅನ್ನೋದೊಂದು ಪ್ರಶ್ನೆ ಇರ್ತದೆ. ಭತ್ತ ನಾವು ತಮಗೆ ಗೊತ್ತಿದ್ದಂಗೆ ತುಂಗಭದ್ರಾ ಕಮಾಂಡ್ ಏರಿಯಾ ಅಂತೇವೆ, ಆ ಒಂದು ಪ್ರದೇಶದಲ್ಲಿ ನಾಟಿ ಭತ್ತನೇ ಭಾಳ ಮಾಡ್ತೀವಿ ನಾವು. ಅದರಲ್ಲಿ ಅದನ್ನು ತಪ್ಪಿಸಿ ಕೇವಲ ಒಂದೂವರೆ ಕೆ ಜಿ, ಎರಡು ಕೆ ಜಿ ಅಥವಾ ಒಂದು 5 ಕೆ ಜಿ ಬೀಜದಲ್ಲಿ ಒಂದು ಎಕರೆ ಮಾಡುವಂಥ ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಶನ್ ಅಂತೀವಿ ನಾವು, SRI ಪದ್ಧತಿ ಇರ್ಬೋದು. ಇತ್ತೀಚೆಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಪರಿಚಯಿಸಿದಂಥ ನೇರ ಭತ್ತದ ಬಿತ್ತನೆ ಬೀಜ ಬೆಳೆಸೋದು, ಅಂದರೆ ಡೈರೆಕ್ಟ್ ಸೀಡೆಡ್ ರೈಸ್ ಅಂತ ಹೇಳ್ತಾರೆ ಅವರು, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಕೆಲವು ವಿಶಿಷ್ಟ ರೈತರು ಜೀರೋ ಟಿಲೇಜ್ ಬಳಸ್ತಾರೆ, ಆಮೇಲೆ ಕೆಲವರು ರೇಸ್ಡ್ ಬೆಡ್ ಅಂದರೆ ಮಡಿ ಮಾಡಿ ಎತ್ತರ ಮಾಡಿ ತರಕಾರಿಗಳನ್ನು ಬೆಳೆಗಳನ್ನು ಬೆಳೆದು ಇರುವ ಒಂದು ಎಕರೆಯಲ್ಲೇ ಹೆಚ್ಚಿನ ಇಳುವರಿ ಪಡೆಯುವಂಥ ಬೇಸಾಯ ತಾಂತ್ರಿಕತೆಗಳನ್ನು ನಮ್ಮ ರೈತರು ಇವತ್ತು ಅಳವಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ದ್ವಿಗುಣಗೊಳಿಸುವ ತಯಾರಿಗಳನ್ನು ನಮ್ಮ ರೈತರು ಕೂಡ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನಾವು ಮನಗಾಣಬಹುದು. ರೈತರ ಆದಾಯವನ್ನು ಇಮ್ಮಡಿಗೊಳಿಸುವ ಈ ಪ್ರಕ್ರಿಯೆಯಲ್ಲಿ ಅವಶ್ಯಕವಾಗಿ ಬೇಕಾದಂಥ ತಯಾರಿಗಳು ಏನೇನೋ ಅಂತೀರಿ? ಇಲ್ಲಿ ಒಂದು ಸಂಯುಕ್ತವಾದ ಜವಾಬ್ದಾರಿ ಇದೆ. ಇಲ್ಲಿ ಇದಕ್ಕೆ 4 ಮಗ್ಗಲುಗಳು, ಒಂದು ಕೇಂದ್ರ ಸರ್ಕಾರ, ಒಂದು ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮತ್ತು ಆಯಾ ಜಿಲ್ಲೆಗಳಲ್ಲಿರುವಂಥ ಕೃಷಿ ತಂತ್ರಜ್ಞಾನವನ್ನು ಪ್ರಸರಣ ಮಾಡುವಂಥ ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಅದಲ್ಲದೆ ರೈತರು, ಇವರೆಲ್ಲ ಸೇರಿಕೊಂಡು ಈ ಕೆಲಸವನ್ನು ನಾವು ಇವತ್ತು ಅನುಷ್ಠಾನ ಮಾಡ್ತಾ ಇದ್ದೀವಿ. ನಾನು ಈಗಾಗಲೇ ಪ್ರತಿಪಾದಿಸಿದಂತೆ ಬೆಳೆಗಳ ಉತ್ಪಾದಕತೆ ಹೆಚ್ಚಿಸುವುದು ಒಂದು, ಕೃಷಿಯಲ್ಲಿ ಜಾನುವಾರುಗಳ ಬಳಕೆ ಅಂದರೆ ಡೈರಿ ಮಾಡೋದಿರ್ಬೋದು, ಆಡು ಸಾಕಣೆ ಇರ್ಬೋದು, ಕುರಿ ಸಾಕಣೆ ಇರ್ಬೋದು, ಕೋಳಿ ಅದರಲ್ಲಿ ಬಣ್ಣದ ಕೋಳಿ ಇರ್ಬೋದು, ಹಿತ್ತಲದಲ್ಲಿ ಬೆಳೆಯುವಂಥ ಕೋಳಿಗಳನ್ನು ಬಳಸ್ಕೊಂಡು ತಲಾವಾರು ಆದಾಯವನ್ನು ಹೆಚ್ಚು ಮಾಡ್ಕೋಬೇಕು, ಖರ್ಚು ಕಡಿಮೆ ಆಗಬೇಕು. ಕೃಷಿಯಲ್ಲಿ ಮಾಡುವ ಖರ್ಚು ಕಡಿಮೆ ಆಗಬೇಕು, ಉತ್ತಮ ಬೆಲೆ ಸಿಗಬೇಕು, ತಲಾವಾರು ಆದಾಯ ಹೆಚ್ಚಾಗಬೇಕು. ನಾನು ಇನ್ನೊಂದು ವಿಷಯನ ತಮಗೆ ಸ್ಪಷ್ಟಪಡಿಸೋದಂದರೆ ಎಕರೆವಾರು ಬೆಳೆ ಆವರಣೆ ಅಂದರೆ ಕ್ರಾಪ್ ಕವರೇಜನ್ನು ಹೆಚ್ಚು ಮಾಡೋದು, ಅಂದರೆ ಸಸಿಗಳ ಸಂಖ್ಯೆ, ಪ್ರತಿ ಎಕರೆಗೆ ಸಸಿಗಳ ಸಂಖ್ಯೆ ಹೆಚ್ಚು ಮಾಡೋದು, ಗುಣಮಟ್ಟದ ಬೀಜ ಬಳಸೋದು, ಇಳುವರಿಯನ್ನು ಹೆಚ್ಚು ಮಾಡೋದು, ಇದು ಒಂದು. ಆಮೇಲೆ ಹೆಚ್ಚು ಮೌಲ್ಯ ಹೊಂದಿರುವ ಬೆಳೆಗಳನ್ನು ಬೆಳೆದು, ಸುಮ್ಮನೆ ಜೋಳ ಬೆಳೆದೆ, ಸುಮ್ಮನೆ ಗೋಧಿ ಬೆಳೆದೆ ಅನ್ನೋಕ್ಕಿಂತ ರವಾಕ್ಕೆ ಬೇಕಾದಂಥ ಗೋಧಿ ಬೇಕಾ ನಮಗೆ ಅದನ್ನು ಮಾಡೋದು, ಹಿಟ್ಟಿಗೆ ಬೇಕಾದಂಥ ಗೋಧಿ ಬೆಳಿಬೇಕಾ ಅದನ್ನು ಮಾಡೋದು, ಅಥವಾ ಈಗ ಜ್ಯೂಸ್ ಮಾಡೋದಂಥ ನಮಗೆ ಏನು ಮಾವು ಬೇಕಾ, ಅಥವಾ ನಮ್ಮ ಮಾರುಕಟ್ಟೆಯಲ್ಲಿ ಯಾವ ತರಕಾರಿ ಹೋಗ್ತದೆ, ಯಾವ ಹಂಗಾಮಿಗೆ ಯಾವ ತರಕಾರಿ ಅನ್ನೋದನ್ನು ಕೂಡ ವಿಚಾರ ಮಾಡಿ ನಮ್ಮ ರೈತರು ಹೆಜ್ಜೆ ಇಟ್ಟಲ್ಲಿ ಇದು ಒಂದು ಉದ್ಯೋಗ ಆಗಿ ಕೃಷಿ ಒಂದು ಉದ್ಯಮವಾಗಿ ಪರಿಗಣನೆ ಆಗೋದ್ರಲ್ಲಿ ಏನು ತೊಂದರೆ ಇಲ್ಲ. ಇದಲ್ಲದೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು, ನಾವೇನು ICR ಅಂತ ಹೇಳ್ತೀವಿ ನವದೆಹಲಿ, ಮತ್ತು ಆಯಾ ಜಿಲ್ಲೆಗಳಲ್ಲಿರುವಂಥ ಕೃಷಿ ವಿಶ್ವವಿದ್ಯಾಲಯಗಳು, ಇದಕ್ಕೆ ಮಾಡೆಲ್ ಮಾಡಬೇಕು ಅನ್ನೋದು ಒಂದಿದೆ. ಬೇಸಾಯದ ಮಾದರಿಗಳನ್ನು ಮಾಡಬೇಕು ಅನ್ನೋದು ಕೂಡ ಈ ಒಂದು ಇಮ್ಮಡಿಗೊಳಿಸುವ ಯೋಜನೆಯಲ್ಲಿದೆ. ಇದರ ಜೊತೆಗೆ ಸಾಮಾಜಿಕ, ಆರ್ಥಿಕ ಮತ್ತು ಜೀವಬೌದ್ಧಿಕ, ಈ ಬಯೋಫಿಸಿಕಲ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ, ಇವನ್ನು ಒಂದೆಡೆಗೂಡಿಸಿ ಒಂದು ತಾಂತ್ರಿಕತೆಯನ್ನು ರೂಪಿಸೋದು ಇವತ್ತಿನ ಅಗತ್ಯತೆ ಇದೆ. ನನ್ನ ವಿಚಾರದಲ್ಲಿ ಕೇವಲ ಬೇಸಾಯ ಅಲ್ಲದೆ ಬೇಸಾಯ ಜೊತೆಗೆ ಕೊಯ್ಲೋತ್ತರ ತಾಂತ್ರಿಕತೆ, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ, ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ, ತೋಟಗಾರಿಕೆ ಹಾಕೋದು, ಅರಣ್ಯ ಕೃಷಿ, ಕೆಲವರು ಈಗಾಗಲೇ ಶ್ರೀಗಂಧ ಮಾಡ್ತಾ ಇದ್ದಾರೆ, ಕೆಲವರು ಮಹಾಗನಿ ಮಾಡ್ತಾ ಇದ್ದಾರೆ, ಕೆಲವರು ಹೆಬ್ಬೇವು ಮಿಲಿಯಾ ಡುಬಿಯಾ ಅಂತ ಹೇಳ್ತೀವಿ, ಅದನ್ನು ಕೂಡ ಅಳವಡಿಸ್ಕೊಳ್ತಾ ಇದ್ದಾರೆ. ಅಂದರೆ ನಷ್ಟದ ಪ್ರಮಾಣ ಈ ಕ್ಲೈಮೆಟಿಕ್ ವೇಗರೀಸ್ ಅಂತ ಏನು ಹೇಳ್ತೀವಿ, ಈಗ ಪ್ರವಾಹ ಇರ್ಬೋದು ಅಥವಾ ಅತಿ ಹೆಚ್ಚು ಟೆಂಪರೇಚರ್ ಆಗೋದು ಇರ್ಬೋದು ಅಥವಾ ತಂಪು ಪ್ರದೇಶ ಹೆಚ್ಚಾಗ್ತಿರೋದು, ಇವೆಲ್ಲಗಳ ಮಧ್ಯೆ ಕೂಡ ನಾವು ಉತ್ತಮ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ. ಅತ್ಯಂತ ಪ್ರಮುಖವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಕೇವಲ ರೈತರು ಮತ್ತು ರೈತರಿಂದಲೇ ಆರಂಭವಾಗಿರುವಂಥ FPOಗಳು, ಇದನ್ನು ನಾವು ರೈತ ಉತ್ಪಾದಕ ಸಂಸ್ಥೆಗಳು ಅಂತ ಕರಿತೀವಿ. ಇದನ್ನು ಕೆಲವರು FPO ಅಂತಾರೆ, ಆಮೇಲೆ ಅದನ್ನು ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ ಅಂತ ಕೂಡ ಆಗ್ತಾವೆ. ಇಲ್ಲಿ ರೈತರೇ ಇರ್ತಾರೆ, ರೈತರೇ ಬೆಳೀತಾರೆ, ಅವರ ವಸ್ತುಗಳಿಗೆ ಮೌಲ್ಯವರ್ಧನೆ ಮಾಡ್ತಾರೆ, ಅಲ್ಲಿ ಕನಿಷ್ಠ ಬೆಂಬಲ ಬೆಲೆ ಅಂತ ವ್ಯವಸ್ಥೆನ ಕೊಡ್ತಾರೆ. ಒಂದು ನಮ್ಮ ಸರ್ಕಾರ ಮಾಡಿದಂಥ ಇನ್ನೊಂದು ಅತ್ಯುತ್ತಮ ಕೆಲಸವನ್ನು ನಾವು ಗಮನಿಸಬೇಕು, ಪ್ರತಿ ಜಿಲ್ಲೆಗೆ ಈಗಾಗಲೇ ಗುರಿಯನ್ನು ನೀಡಲಾಗಿದೆ, ಈ ವರ್ಷ 10,000 FPOಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಒಂದು ಗುರಿ. ಈಗ ಕನಿಷ್ಠ ಧಾರವಾಡ ಜಿಲ್ಲೆಗಳಿಗೆ ಹೋಲಿಸಿದರೆ ಈಗಾಗಲೇ ನಮಗೆ ನಿಗದಿಯಾದಂಥ ಎಫ್ ಪಿ ಒಗಳನ್ನು ಈಗಾಗಲೇ ಸ್ಥಾಪನೆಯಾಗಿದೆ, ಅವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಕೆಲವರು ಬೀಜ ಉತ್ಪಾದನೆಯಲ್ಲಿ ತೊಡಗಿದರೆ ಕೆಲವರು ಉತ್ತಮ ಗುಣಮಟ್ಟದ ಬೀಜ ಉತ್ಪಾದನೆ ಮಾಡ್ತಾರೆ, ಕೆಲವರು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಮಾಡ್ತಾರೆ, ಕೆಲವರು ಮೆಣಸಿನಕಾಯಿ ಮೇಲೆ ವರ್ಕ್ ಮಾಡ್ತಾರೆ, ಕೆಲವರು ತರಕಾರಿ ಬೀಜ ಉತ್ಪಾದನೆ ಮೇಲೆ ಕೆಲಸ ಮಾಡ್ತಾರೆ. ಅಂದರೆ ನನ್ನ ಪಕ್ಕದಲ್ಲಿರುವ ರೈತರಿಗೇನೆ ಆಯಾ ಹೋಬಳಿಗಳಲ್ಲಿ ಆಯಾ ಊರುಗಳಲ್ಲಿ ಇರುವಂತಹ ಸ್ಥಳಗಳಲ್ಲಿ ಕೂಡ ಉತ್ತಮ ಗುಣಮಟ್ಟದ ಬೀಜ ಸಿಗ್ತದೆ. ಆತ್ಮನಿರ್ಭರ ಕೃಷಿ ಅಂತ ನಾವೇನು ಈಗ ಹೇಳ್ತೇವೆ, ಆ ಒಂದು ವಿಚಾರಕ್ಕೆ ಇವತ್ತು ಹೆಚ್ಚಿನ ಒತ್ತು ಸಿಗ್ತಾ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರಾಡಳಿತ ಪ್ರದೇಶ ಮತ್ತು ಆಯಾ ಜಿಲ್ಲಾಡಳಿತಗಳು ಒಂದಕ್ಕೊಂದು ಪೂರಕವಾಗಿ ಮತ್ತು ನಾವು ಸಹಭಾಗಿತ್ವ ಅಂತ ಹೇಳ್ತೇವೆ ಅಲ್ಲಿ ಕೂಡ ಕೆಲಸ ಮಾಡಿದರೆ ಇದು ಆದಷ್ಟು ಬೇಗನೆ ಅನುಷ್ಠಾನ ಆಗುವಂಥ ಒಂದು ಸಾಧ್ಯತೆ ಇದೆ. ಇಂಥದ್ದೊಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಸರಿಯಾಗಿ ನಾವು ಅಳವಡಿಸಿಕೊಂಡು ಜಾರಿಗೆ ತಂದರೆ ನಮ್ಮ ರೈತ ಮಿತ್ರರಿಗೆ ಆಗಬಹುದಾದ ಪ್ರಯೋಜನಗಳು ಏನೇನು ಅಂತೀರಿ? ಈಗ ರೈತರಿಗೆ ನೇರವಾಗಿ ಆಗಬಹುದಾದ ಪ್ರಯೋಜನಗಳನ್ನು ನೇರವಾಗಿ ಕಣ್ಣಿಗೆ ಕಾಣದೇ ಇದ್ದರೂ ತಲಾವಾರು ಆದಾಯ ಹೆಚ್ಚಾಗ್ತದೆ. ಇಲ್ಲಿ ಕೆಲವರು ತೋಟಗಾರಿಕೆ, ಪಶುಸಂಗೋಪನೆ ಮಾಡ್ತಾರೆ, ಬಣ್ಣದ ಕೋಳಿಗಳನ್ನು ಮಾಡೋದಾಗಲಿ, ಮೊಟ್ಟೆ ಉತ್ಪಾದನೆ ಮಾಡೋದಾಗಲಿ, ಮರಿ ಉತ್ಪಾದನೆ ಮಾಡೋದು, ಮೀನು ಕೃಷಿ, ಇವುಗಳನ್ನು ಮಾಡಿ ಒಮ್ಮುಖಗೊಳಿಸಿ ನಾವು ಉತ್ಪಾದನೆ ಹೆಚ್ಚು ಮಾಡ್ತೀವಿ, ಒಂದು ಮೌಲ್ಯ ಹೆಚ್ಚಾಗ್ತದೆ. ಕೆಲವು ರೈತರು ಈಗಾಗಲೇ ರಫ್ತು ಚಟುವಟಿಕೆಗಳು ಕೂಡ ತೊಡಗಿದ್ದಾರೆ. ಕೆಲವರು ಸಾವಯವ ಕೃಷಿಕರು ಸಾವಯವ ಸರ್ಟಿಫಿಕೇಟ್ ತಗೊಂಡು ತಮ್ಮ ಪ್ರಾಡಕ್ಟನ್ನು ತಾವೇ ಪ್ಯಾಕ್ ಮಾಡಿ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನಾನು ಈಗಾಗಲೇ ಹೇಳಿದಂಗೆ ರೈತ ಉತ್ಪಾದಕ ಗುಂಪುಗಳ ಮೂಲಕ ಸರ್ಕಾರವು ವ್ಯಾಪಕವಾದಂಥ ಒಂದು ಉತ್ತೇಜನ ನೀಡ್ತಾ ಇದೆ. ಕೇಂದ್ರ ಸರ್ಕಾರ ಪ್ರತಿ ಎಫ್ ಪಿ ಒಗೆ ಕನಿಷ್ಠ 5 ಲಕ್ಷ ರೂಪಾಯಿಗಳ ಮೂಲ ಬಂಡವಾಳವನ್ನು ಒದಗಿಸುವಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಪ್ರಸ್ತಾಪ ಮಾಡಿದೆ. ಇದೇನಾದರೂ ಜಾರಿಗೆ ಬಂದರೆ ತಕ್ಷಣಕ್ಕೆ ಆಯಾ ಎಫ್ ಪಿ ಒಗಳಿಗೆ ಸಾಲ ಪಡೆಯುವಂಥ ಅರ್ಹತೆ ಕೂಡ ಹೆಚ್ಚಾಗಿ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರಕಿಸಿಕೊಳ್ಳಲು ಅಥವಾ ರಫ್ತು ಚಟುವಟಿಕೆಗಳು ಕೂಡ ತೊಡಗಿಸಿಕೊಳ್ಳಲು ಸಾಧ್ಯ ಆಗ್ತದೆ. ನನ್ನ ಇನ್ನೊಂದು ಪ್ರಮುಖ ವಿಷಯ ಅಂದರೆ ಕರ್ನಾಟಕ ರಾಜ್ಯವು ವಿಶೇಷವಾಗಿ 2023-24 ವೇಳೆಗೆ ರೈತರ ಆದಾಯವನ್ನು ಡಬಲ್ ಮಾಡಬೇಕು ಅಥವಾ ವೃದ್ಧಿಸುವ ಗುರಿ ಹೊಂದಿರುವಂಥ ಕರ್ನಾಟಕ ಸರ್ಕಾರ ಆಹಾರ ಮತ್ತು ಎಲ್ಲ ಕೃಷಿ ಉತ್ಪನ್ನಗಳನ್ನು ಸಂಬಂಧಿಸಿದಂತೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಹೇಳ್ತೀವಿ, ವಿಶೇಷ ಕಾರ್ಯಪಡೆಯನ್ನು ಈಗಾಗಲೇ ಸ್ಥಾಪಿಸಿದೆ. ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಡೈರೆಕ್ಟರೇಟ್ ಆಫ್ ಸೆಕೆಂಡರಿ ಅಗ್ರಿಕಲ್ಚರ್ ಅನ್ನೋದನ್ನು ಕೂಡ ಕರ್ನಾಟಕ ಸರ್ಕಾರ ಸ್ಥಾಪನೆ ಮಾಡಿದೆ. ಮೊದಲ ರಾಜ್ಯ ಕೂಡ ಇದು. ಇಲ್ಲಿ ರೇಷ್ಮೆ ಕೃಷಿ, ಪಶುಸಂಗೋಪನೆ, ತೋಟಗಾರಿಕೆ, ಹೈನುಗಾರಿಕೆ, ಮೀನುಗಾರಿಕೆ ಇವೆಲ್ಲ ಇಲಾಖೆಯನ್ನು ಒಂದೇ ಸೂರಿನಡಿ ತಗೊಂಬಂದು ದ್ವಿತೀಯ ಕೃಷಿ ನಿರ್ದೇಶನಾಲಯ ಅನ್ನೋದನ್ನು ಸ್ಥಾಪನೆ ಮಾಡಿದೆ. ಇವೆಲ್ಲ ಚಾಲನೆಗೆ ಬಂದರೆ ಬಹುಶಃ 2023-24 ಹೊತ್ತಿಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋದು ನನ್ನ ಭಾವನೆ. ಅಂದ್ರೆ ಒಟ್ಟಾರೆ ಕೃಷಿಯನ್ನ ಒಂದು ಉದ್ಯಮವಾಗಿ ನೋಡಬೇಕು, ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕು, ಯಾವುದನ್ನ ಮಾಡಿದ್ರೆ ಯಾವ ರೀತಿ ನಾವು ಲಾಭವನ್ನ ಗಳಿಸಬಹುದು, ಅದ್ರ ಜೊತೆಗೆ ನಮ್ಮ ಆರ್ಥಿಕತೆಯನ್ನ ಸುಧಾರಿಸಬಹುದು ಅನ್ನೋದನ್ನ ನಮ್ಮ ಪ್ರತಿ ರೈತ ಮಿತ್ರರು ಆಲೋಚನೆ ಮಾಡಬೇಕಾಗತ್ತೆ. ಹಾಗೆ ಮಾಡಿ ಕೃಷಿಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ರೈತರ ಆದಾಯ ದ್ವಿಗುಣಗೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಿ ಸರ್? ಹೌದ್ರಿ ಸರ್. ಇದುವರೆಗೆ ಈ ರೈತರ ಆದಾಯ ಇಮ್ಮಡಿಗೊಳಿಸಲು ಬೇಕಾದಂಥ ಕಾರ್ಯತಂತ್ರಗಳ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಾವು ಹೇಳಿದ್ರಿ. ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇಲ್ಲಿಯವರೆಗೆ ರೈತರ ಆದಾಯ ದ್ವಿಗುಣಗೊಳಿಸುವಿಕೆ ಈ ಕುರಿತು ಡಾಕ್ಟರ್ ಪಿ ಎಸ್ ಹೂಗಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರುಣ್ ನಾಯಕ್. ಈಗ ಕೇಳಿ ಪಮಲದಿನಿಯ ಭೀಮವ ಬಸಪ್ಪ ಹರಿಜನ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಕಾಳ ಉಡಿಯಾಗ ತೋ ಬಸವ ಡರಿ ಒಗದ ಕೋಲ ಅಜ್ಜಿಗೆ ಬಸವ ಡರಿ ಒಗದ ಕೋಲ ಅಜ್ಜಿಗೆ ಬಸವ ಡರಿ ಒಗದ ಕೋಲ ಅಜ್ಜಿಗೆ ಬಸವ ಡರಿ ಒಗದ ಕೋಲ ಜಾಳದ ಮ್ಯಾವನ ತಿಂದ ಜಾನ ನೀರನ ಕುಡದ ಜಾಮಕ ಬಸವ ಡರಿ ಒಗದ ಕೋಲ ಜಾಮಕ ಬಸವ ಮನಕರಮಣಿಯ ಅಂಜವೇ ಕವರಿಗೆ ಮಣಿಯ ಏ ನಮನ ಕೈಯ ಬಳಿಯ ಅಂಜಬೇಕವರಿಗೆ ರಾಣಿ ಚನ್ನಮನ ಕೈಯ ಬಳಿಯ ಅಂಜಬೇಕವರಿಗೆ ರಾಣಿ ಚನ್ನಮನ ಕೈಯ ಬಳಿಯ ಅಂಜಬೇಕವರಿಗೆ ರಾಣಿ ಚನ್ನಮನ ಕೈಯ ಬಳಿಯ ಅಂಜಬೇಕವರಿಗೆ ಇಲ್ಲಿಯವರೆಗೆ ಪಮಲದಿನಿಯ ಭೀಮವ್ವ ಬಸಪ್ಪ ಹರಿಜನ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿ ರಂಗ. ಸಮಯ ಇದು ಬೆಳಗು ಇದು ಭಾವ. ಎಷ್ಟು ವಯಸ್ಸು ನಿನಗೆ? 19 ಒಡೆಯ. ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು. ಸಂದೇಶ ಕೇಳ್ರಪ್ಪ ಕೇಳ್ರಿ. ಸಾವಧಾನ ಸಮಾಧಾನ. ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು. ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು.